ಪೊಟ್ಯಾಶ್. ಸೊ ಇವೆರಡು ಏನಂತಂದ್ರೆ ಒಂದು ಕೆ ಜಿಯಲ್ಲಿ ಒಂದೊಂದು ಪರ್ಸೆಂಟ್, ಒಂದು 15% ಅಷ್ಟು ಬರ್ತಾವೆ. ಇದು ವ್ಯತ್ಯಾಸ ಆಗುತ್ತೆ, ಯಾಕಂದ್ರೆ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತೆ ಯಾವ ರೀತಿ ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನ ಕೊಡ್ತೀವಿ ಅದಕ್ಕೆ ಉಪಯೋಗ ಮಾಡಿದ ತ್ಯಾಜ್ಯ ವಸ್ತುಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ. ಏನ್ ಹೇಳಿಕ್ ಇಷ್ಟಪಡ್ತೀರಿ, ಎರೆ ಗೊಬ್ಬರದಿಂದ ಮತ್ತೆ ಏನಾದರೂ ಇದ್ರ ಎರೆ ಜಲವನ್ನು ತಯಾರಿಸ್ಕೋಬಹುದಾ ಗೊಬ್ಬರದಿಂದ? ಎರೆಜಲ ಇದು ಮೊದಲೇದಾಗಿ ರೈತ ಬಾಂಧವರಿಗೆ ಏನ್ ಹೇಳ್ತೇನೆ ಅಂತಂದ್ರೆ, ಎರೆ ಗೊಬ್ಬರವನ್ನು ಬಹಳಷ್ಟು ಉಪಯೋಗ ಮಾಡೋದ್ರಿಂದ ನಮ್ಮ ಮಣ್ಣು ಒಂದೇನಂತಂದ್ರೆ ನೀರ್ ಹಿಡಿಯೋ ಶಕ್ತಿಯನ್ನು ಹೆಚ್ಚಿಗೆ ಆಗ್ತದೆ. ಇತ್ತೀಚೆಗೆ ನಾವು ನೋಡ್ತೀವಿ ಮಳೆ ಬಂದ ತಕ್ಷಣ ನೀರ್ ಹರ್ಕೊಂಡು ಹೋಗ್ತಾವ, ಅದ್ ಯಾಕೆ ಅಂತಂದ್ರೆ ನಮ್ಮ ಭೂಮಿ ಒಂದು ಹಗುರ ಆಗಿರ್ಬೇಕು ನೀರ್ ಹಿಡ್ಕೊಂಡು ಪಳ್ಳಾಗಿತ್ತಂದ್ರೆ. ಇದೇನಂತಂದ್ರೆ ಎರೆಗೊಬ್ಬರ ಹಾಕೋದ್ರಿಂದ ಮಣ್ಣಿನ ನೀರ್ ಹಿಡಿಯೋ ಶಕ್ತಿ ಹೆಚ್ಚಿಗೆ ಆಗ್ತದೆ. ಈಗ ಮಳೆ ಬಂದಾಗ ಆಮೇಲೆ ಏನಾಗುತ್ತೆ, ಬೇರೆ ಪೋಷಕಾಂಶಗಳು ಬಸ್ತ್ ಹೋಗ್ಬಿಡ್ತಾವ್. ಈ ಎರೆ ಗೊಬ್ಬರ ಹಾಕೋದ್ರಿಂದ ಯಾವುದೇ ಪೋಷಕಾಂಶಗಳು ಬಸ್ತ್ ಹೋಗೋದು ಕಡಿಮೆ ಆಗುತ್ತೆ ಮತ್ತು ಬೇರು ಚೆನ್ನಾಗಿ ಆಳವಾಗಿ ಹೋಗುತ್ತದೆ, ಫಲವತ್ತು ಹೆಚ್ಚುತ್ತದೆ, ಮಣ್ಣಿನ ಫಲವತ್ತು ಹೆಚ್ಚುತ್ತದೆ, ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚುತ್ತದೆ. ನೀವು ಜಾಸ್ತಿ ಔಷಧಿ ಹೊಡೆಯೋದು ಬೇಕಾಗಲ್ಲ. ಏನಂತಂದ್ರೆ ಅದಕ್ಕೆ ಬುಡಮಟ್ಟ ಒಂದು ತಳವನ್ನು ಬೇರನ್ನು ಚೆನ್ನಾಗಿ ಶಕ್ತಿಯುತ ಆಗಿತ್ತಂದ್ರೆ ಗಿಡಕ್ಕೆ ಏನು ಬಂದರೂ ತಡ್ಕೊಂತದೆ. ಈಗ ಎರೆ ಗೊಬ್ಬರ ಉತ್ಪಾದನೆ ಮಾಡಿ ಹಾಕ್ರಿ ಅಂತ ಹೇಳ್ತೀವಿ, ರೈತರು ಕೇಳೋದು ಇಲ್ರಿ ನಮ್ಮ ಮನೆಯಲ್ಲಿ ಸಗಣಿ ಬೇಕಂತಾರೆ, ಇದಕ್ಕೆ ನಮ್ಮ ಮನೆಯಲ್ಲಿ ದನಾನ ಇಲ್ಲ, ಏನ್ ಮಾಡಮ್ಮ ಕಸ ಎಲ್ಲ ರಗಡೆ ಇತ್ಬಿಡ್ರಿ ಏನ್ ಮಾಡೋದು ಅಂತಾರೆ. ಮತ್ ಕಸ ಎಲ್ಲ ಏನ್ ಮಾಡಿದ್ರೆ ಇಲ್ರಿ ನಾವು ಸುಟ್ಟು ಬಿಡ್ತೀವಿ ಕಸ ಅಂತ ಹೇಳ್ತಾರೆ. ತಾವು ತಜ್ಞರಾಗಿ ಏನ್ ಹೇಳ್ತಿರಲಿ ಇಂತ ರೈತರಿಗೆ ಏನ್ ಪ್ರಶ್ನೆಗೆ ಉತ್ತರ ಕೊಡ್ತಿರ್ತಾವ? ನಾವು ರೈತರಿಗೆ ಮೊದ್ಲು ಅದೇ ಹೇಳಿದ್ ಕಸಗಳನ್ನ ಮೊದ್ಲು ಸುಡ್ಬೇಡ್ರಿ ಅಂತ ಹೇಳ್ತೀವಿ. ಹೆಚ್ಚಾಗಿ ಈಗ ನಾವು ನೋಡ್ತಾ ಇದೀವಿ ಅದು ಸುಡೋದ್ರಿಂದ ಒಂದೇನಂದ್ರೆ ಮಣ್ಣಿನ ಫಲವತ್ತು ಹಾಳಾಗ್ತದೆ. ಮಣ್ಣಿನಲ್ಲಿ ನಾ ಹೇಳಿದ್ನಲ್ಲ ಹಲವಾರು ಸೂಕ್ಷ್ಮ ಜೀವಿಗಳು ಇರ್ತವೆ, ಬರೀ ಇದಷ್ಟೇ ಅಲ್ಲ ಎಲ್ಲಾನು ಸತ್ತೋಗ್ಬಿಡ್ತಾವ. ಇವತ್ತಿನ ದಿವಸ ಏನಂತಂದ್ರೆ ಮಣ್ಣು ನಮ್ಗೆ ಫಲವತ್ತಿದ್ರೆ ಮುಂದಿನ ನಮ್ಮ ಜನಾಂಗಕ್ಕೆ ಅವ್ರಿಗೆಲ್ಲ ಬೆಳೆಯನ್ನು, ಯಾಕಂದ್ರೆ ಬೆಳೆ ಇಲ್ಲದೆ ನಾವೇನು ಬದುಕೋಕ್ಕಾಗಲ್ಲ, ಬರೀ ದುಡ್ಡಿದ್ರೆ ನಡೆಯೋದಿಲ್ಲ. ಅದಕ್ಕೆ ಏನಂತಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಸುಡಲಾರದೆ ಇದಕ್ಕೆ ಸಗಣಿ ಏನಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅದಕ್ಕೆ ಒಂದು ಆಕಳ ಕರು ಏನಾದ್ರೂ ಒಂದು ಮನೆ ಇಲ್ಲಾಂದ್ರೆ ಬೇರೆ ಕಡೆಯಿಂದ ತಂದ್ಬೋದು, ತಂದು ಮಾಡ್ಕೋಬಹುದು. ಅದು ಅದಕ್ಕೆ ಎರೆಜಲ ಇದು ಒಂದು ಇತ್ತೀಚೆಗೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಎರೆಜಲ ಅಂತಂದ್ರೆ ಹುಳಗಳಿಂದ ತೊಳೆದು ಬಂದ ನೀರು, ಹುಳ ಮತ್ತು ಗೊಬ್ಬರದಿಂದ ತೊಳೆದು ಬಂದ ಗೊಬ್ಬರ ಮತ್ತು ಹುಳ ಎರಡು ತೊಳೆದು ಬಂದ ನೀರು ಅದಕ್ಕೆ ಎರೆಜಲ ಅಂತ ಕರಿತೀವಿ. ಹೇಗೆ ಇದು ಮಾಡ್ಕೊಳ್ಳೋದಿದೆ ಎರೆಜಲವನ್ನ? ಇದಕ್ಕೆ ಒಂದು ಸಣ್ಣ ಒಂದು ಡಬ್ಬ ತಗೊಂಡು, ಒಂದು ಟಬ್ ತಗೊಂಡು, ಅದರಲ್ಲಿ ಇನ್ನೊಂದು ಸಣ್ಣ ಬಕೆಟ್ ಉರುಟ ಹಾಕಿ ಇಡಬೇಕು. ಹಾಕಿ ಮತ್ತೆ ಎರೆ ಗೊಬ್ಬರನ ಅದರಲ್ಲಿ ತುಂಬಿಸ್ಬೇಕು. ಎರೆ ಗೊಬ್ಬರ ತುಂಬಿಸ್ಬಿಟ್ಟು ಮತ್ತೆ ಸ್ವಲ್ಪ ಹುಳಗಳನ್ನ ಬಿಡಬೇಕು. ಆಮೇಲೆ ಒಂದು ಪೈಪ್ ಕನೆಕ್ಷನ್ ಕೊಡ್ಬೇಕು, ನಳದ ಕನೆಕ್ಷನ್ ಎರಡೂ ಟಬ್ಗಳಿಗೆ ಅಥವಾ ಸಿಮೆಂಟಿನ ಟಬ್ ಏನಾದ್ರು ಮಾಡ್ರಿ ಬಕೆ ಪ್ಲಾಸ್ಟಿಕ್ ಇದು, ಅದರಲ್ಲಿ ಒಂದು ನಳದ ಕನೆಕ್ಷನ್ ಕೊಟ್ಬಿಟ್ಟು ಮತ್ತೆ ನೀರು ಹಾಕ್ತಾ ಹೋಗ್ಬೇಕು. 1 liter ಅಥವಾ 5 liter ನೀರು ಹಾಕೋದು ಎರಡು ದಿವಸಕ್ಕೊಮ್ಮೆ. ಇದು ನೀರು ಬಸ್ಕೊಂಡ್ ಬರುತ್ತಲ್ಲ ನಳದಲ್ಲಿ ಏನು ಬರುತ್ತಲ್ಲ ಅದಕ್ಕೆ ಎರೆಜಲ್ ಅಂತ ಕರಿತೀವಿ. ಸ್ಟೋರ್ ಹಾಕೋ ಬಕೆಟ್ ಅಲ್ಲಿ ಸ್ಟೋರ್ ಆಗಿ ಅದ್ರ ಒಳಗಿಂದ ಬಸ್ಕೊಂಡ್ ಬರೋದು. ಟಬ್ದಲ್ಲಿ ಎಲ್ಲ ಗೊಬ್ಬರ ಮತ್ತು ಹುಳುಗಳನ್ನು ಹಾಕಿರ್ತೀವಿ, ಹುಳುಗಳು ಏನು ಸಾಯೋದಿಲ್ವಾ 3-4 ದಿವಸ ಹಂಗೆ ಬಿಟ್ರೆ? ಇಲ್ಲ ಇಲ್ಲ ಸಾಯೋದಿಲ್ಲ, ಅದೇನು ಸಾಯಿಲ್ಲ. ಇದು ಏನಂತ ನೀರು ಬಂದಿದ್ರೆ ಇದನ್ನ ಮತ್ತೆ ನೀರಿನ ಜೊತೆ ಅದನ್ನ ಇನ್ನು ಸ್ವಲ್ಪ ನೀರ್ ಮಾಡ್ಕೋಬೇಕು. ಒಂದು ಮಗ್ಗು ಎರೆಜಲ ಬಂತಂದ್ರೆ ಅದಕ್ಕೆ 3 times ನೀರ್ ಹಾಕಬೇಕು. ನೀರ್ ಹಾಕಿ ಇದನ್ನ ಬೆಳೆಗಳ ಬುಡಕ್ಕೆ ಸ್ಪ್ರೇ ಮಾಡ್ಬೇಕು. ಬೇರೆ ಏನ ಇದಕ್ಕೆ ಇತ್ತೀಚೆಗೆ ಎರೆಜಲ ಹಾಕೋದ್ರಿಂದ ಬೆಳೆ ಪ್ರಚೋದಕ ಶಕ್ತಿ ಇದರಲ್ಲಿ ಬೆಳೆ ಅಂದ್ರೆ ಎರೆಜಲವನ್ನ ಸಿಂಪರಣೆ ಮಾಡಬಹುದು ಅಂತೀರ? ಗಿಡದ ಬಡ್ಡಿಗೆ ಹಾಕಬೇಕಾ ಹೇಗೆ? ಗಿಡದ ಬಡ್ಡಿಗೆ ಹಾಕಿ ಸಿಂಪರಣೆ ಮಾಡಬಹುದು ಇದನ್ನ. ಒಂದು ಪ್ರಮಾಣ ಎರೆಜಲ, 3 ನೀರು ಹಾಕಿ ಮಿಶ್ರಣ ಮಾಡಿ ಸಿಂಪರಣೆ ಬೆಳೆಗಳಿಗೆ. ಇದರಿಂದ ಏನಂದ್ರೆ ಬೆಳೆ ಚೆನ್ನಾಗಿ ಬೆಳೀತದೆ ಅಷ್ಟೇ, ಪ್ರಚೋದಕ ಇದ್ದಂಗೆ ಅಷ್ಟೇ. ಇದು ಎರೆಜಲವನ್ನು ಎಷ್ಟು ದಿನಗಳಿಗೆ ಕಲೆಕ್ಟ್ ಮಾಡ್ಕೋಬಹುದು? ಎಷ್ಟು ದಿನ ತನಕ ಕಲೆಕ್ಟ್ ಮಾಡ್ಕೋಬಹುದು? ಬೇಕಾದಷ್ಟು ದಿವಸ ಇದನ್ನ ಬೇಕಾದಷ್ಟು ದಿವಸ ಮಾಡಬಹುದು. ನೀರ್ ಹಾಕ್ತಾ ಹಾಕ್ತಾ ಹೋಗ್ಬೇಕು ಅದಕ್ಕೆ. ಮತ್ತೆ ಅದಕ್ಕೆ ಗೊಬ್ಬರ ಇರುತ್ತೆ, ಹುಳುಗಳಿರುತ್ತೆ, ಹುಳುಗಳು ಏನ್ ತಿಂತಾವೆ ಆಹಾರ ಬೇಕಲ್ಲ ಅವಕ್ಕೆ? ಅದಕ್ಕೆ ಗೊಬ್ಬರನೇ ಸ್ವಲ್ಪ ಮತ್ತೆ ಹಾಕ್ತಾ ಹೋಗ್ಬೇಕು. ಮತ್ತೆ ಇದು ಹೆಚ್ಚಾಗಿ ನಾವು ಇನ್ನೊಂದು ಇದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಕೆಲವು ರೈತರಿಗೆ ಏನಂದ್ರೆ ಅದೇ ಟ್ಯಾಂಕಿಗೆ ಒಂದು ಪೈಪ್ ಕನೆಕ್ಷನ್ ಕೊಟ್ಟು ಒಂದ್ವೇಳೆ ಜಾಸ್ತಿ ನೀರ್ ಏನಾರ ಅದಕ್ಕೆ ಹಂಗ ತಕ್ಕೊಂಗನು ಮಾಡಬಹುದು ಅದೇ ರೀತಿ. ಬಟ್ ಅದು ಅಷ್ಟು ಸೂಕ್ತವಾಗಲ್ಲ, ಯಾಕಂತಂದ್ರೆ ಹುಳಗಳು ಸತ್ತೋಗ್ತವೆ. ಅದಕ್ಕೆ ಇದಕ್ಕೆ ಮತ್ತೆ ಮತ್ತೆ ಇದನ್ನ ಬದ್ಲಿ ಮಾಡ್ಕೊಂತ ಹೋದ್ರೆ ಚೆನ್ನಾಗಿರುತ್ತದೆ. ಎರೆಜಲ ಅಂದ್ರೆ ಒಂಥರ ಟಾನಿಕ್ ಇದ್ದಂಗೆ, ಬೆಳೆಗಳಿಗೆ ಟಾನಿಕ್ ಕೊಟ್ಟಂಗೆ. ನಾ ಹೇಳಿದ್ನಲ್ಲ ಇವತ್ತಿನ ದಿವಸ ಬೆಳೆಗಳಿಗೆ ನಮ್ಮ ಎಲ್ಲಾ ಬೆಳೆಗಳಿಗೆ, ಯಾಕಂದ್ರೆ ನಾವೆಲ್ಲ ಹೈಬ್ರಿಡ್ ತಳೆ ಯೂಸ್ ಮಾಡ್ತೇವೆ, ಅವಕ್ಕೆ ಚೆನ್ನಾಗಿ ಟಾನಿಕ್ ಕೊಡ್ಲೇಬೇಕಾಗುತ್ತದೆ, ಹೆಚ್ಚು ಇಳುವರಿ ಬೇಕಂದಾಗೆ ಕೊಡ್ಲೇಬೇಕಾಗುತ್ತೆ. ಈಗ ಒಂದು ಕೊನೆ ಪ್ರಶ್ನೆ ಏನಂತಂದ್ರೆ, ಎರೆ ಗೊಬ್ಬರ ಉತ್ಪಾದನೆಯನ್ನ ಮಾಡಿ ಒಬ್ಬ ಯುವಕ ನಿತ್ಯ ಉದ್ಯೋಗವನ್ನಾಗಿ ಮಾಡ್ಕೊಂಡು ಮಾರಾಟ ಮಾಡ್ಕೊಂಡ್ಬಿಟ್ಟು ಒಂಥರ ಬಿಸ್ನೆಸ್ ಆಗಿ ಮಾಡ್ಕೋಬಹುದು ಅಂತೀರಾ ಹೇಗೆ? ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈಗ ನಮ್ಮ ಸರ್ಕಾರನೇ ಇದಕ್ಕೆಲ್ಲಾನು ಪ್ರೋತ್ಸಾಹ ಕೊಡ್ತಾ ಇದಾರೆ. ತಮಗೆಲ್ಲ ಗೊತ್ತು ಈಗ ಮಾಡೋರು ಕಡಿಮೆ ಆಗಿದ್ದಾರೆ, ಸರ್ಕಾರ ಎಲ್ಲಾ ರೀತಿಯಿಂದ ಪ್ರೋತ್ಸಾಹ ಮಾಡ್ತಾರೆ, ಮತ್ತೆ ಕೆಲವು NGOಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ. ಎರೆ ಗೊಬ್ಬರ ಮಾಡ್ಲಿಕ್ಕೆ ಕೆಲವು ಬ್ಯಾಗ್ಸ್ ಅಂತ ಕೊಡ್ತಾ ಇದಾರೆ, ಯಾಕಂದ್ರೆ ಕೆಲವರು ಇದನ್ನು ತೊಟ್ಟಿ ತೊಡಕಾಗಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಒಂಥರ ಬ್ಯಾಗ್ಸ್ ಬರ್ತಾವ, ಆ ತರ ಮಾಡಬಹುದು. ರೆಡಿಮೇಡ್ ಬ್ಯಾಗ್ಸ್ ತೊಟ್ಟಿ ಟೈಪ್ ಇದಾವ, ಅವನು ಉಪಯೋಗ ಮಾಡಬಹುದು. ಇದಕ್ಕೇನು ಹೊಲ ಜಮೀನು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ.

ಜಗದೀಶನ ಜಪಿಸಗಲಲ್ಲ ಇದೆಯೋ ಸ್ಥಿರವಾದಲ್ಲ ಪೂರ್ವ ಜನ್ಮದ ಫಲದಿಂದ ಮಾನವ ಜನ್ಮಕ್ಕೆ ನೀ ಬಂದ ಎಡೆಬಿಡದೆ ನೋಡಿ ಪ್ರಭು ನಾಮ ಕಡಿ ಮಾಡಿ ಕೊಯಿ ನರ ಜನ್ಮ ಎಡೆಬಿಡದೆ ನೋಡಿ ಪ್ರಭು ನಾಮ ಕಡಿ ಮಾಡಿ ಕೊಯಿ ನರ ಜನ್ಮ ಸತಿ ಸುತರ ನಿನ್ನವ